ಒಳ್ಳೇದು ನೋಡಿ, ಕೃಷಿಯಲ್ಲಿ ಆಸಕ್ತಿ ಇದ್ದಿದ್ರಿಂದ ಕೃಷಿಗೆ ನೀವು ಬಂದಿದ್ದು, ಅಪ್ಪನ ಜೊತೆಗೆ ಕೈ ಜೋಡಿಸಿದ್ದು, ಆ ಮೂಲಕ ನಾನಾ ರೀತಿಯ ಅನುಭವಗಳನ್ನು ಪಡೆದುಕೊಂಡದ್ದು ಒಂದು ರೀತಿಯ ವಿಶೇಷ. ಪ್ರಾರಂಭದಲ್ಲಿ ಕೃಷಿಗೆ ಬಂದಾಗ ಏನನ್ನಿಸ್ತಾ ಇತ್ತು, ಅಪ್ಪ ಅಮ್ಮಗಳು ಏನಂತ ಇದ್ರು? ಪ್ರಾರಂಭದಲ್ಲಿ ಕೃಷಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ತುಂಬ ಸುಲಭ ಅನ್ನಿಸ್ತಾ ಇತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಸೀಸನಲ್ ರೈನ್ಸು ಮತ್ತು ಟೆಂಪರೇಚರ್ ಜಾಸ್ತಿಯಾಗಿ ಸ್ವಲ್ಪ ಕೃಷಿಗೆ ತೊಡಕಿದೆ. ಅದರಿಂದ ನಾವು ಇವಾಗ ಏನು ಕ್ಲೈಮೇಟ್ ಚೇಂಜಸ್ ಇದೆ ಅದಕ್ಕೆ ಹೊಂದಿಕೊಂಡು ನಾವು ಅದರಂತೆ ಕೃಷಿ ಮಾಡಬೇಕು. ಈಗ ಹಿಂದೆಗೂ ಈಗಲೂ ಹವಾಮಾನದ ವ್ಯತ್ಯಾಸದಿಂದ ಸ್ವಲ್ಪ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿ ಈಗ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ನನ್ನ ಅನಿಸಿಕೆ. ಕೃಷಿಗೆ ಬಂದು ಎಷ್ಟು ವರ್ಷ ಆದಂಗಾಯ್ತು ಹೇಳಿ? ಸುಮಾರು 28 ವರ್ಷ ಆಯಿತು ಸರ್. ಮಳೆ ಹೆಚ್ಚು ಬಂದಿರೋದಿದೆ, ಕಡಿಮೆ ಬಂದಿರೋದಿದೆ, ಬೆಲೆಯ ವ್ಯತ್ಯಾಸಗಳು, ಇಳುವರಿಯ ಏರಿಳಿತಗಳು, ಇದನ್ನೆಲ್ಲ ಕಂಡಿದ್ರಿ ಹೇಳಿ, ನೀವು ಕಂಡಿದ್ದು ಬಂದಾಗಲಿಂದ ಏನೇನು ಅನ್ನಿಸ್ತಾ ಇದೆ, ಏನೇನು ನೋಡಿದಿರಿ? ಸರ್, ಸುಮಾರು 95 ನಾನು ಬಂದಾಗ ಕಾಫಿಗೆ ಒಳ್ಳೆ ಬೆಲೆ ಇತ್ತು. 95 ತನಕ ಒಳ್ಳೆ ಬೆಲೆ ಇತ್ತು. 99 ಕಾಫಿ ರೇಟ್ ಕಮ್ಮಿಯಾಗಿ ಸುಮಾರು 450-500 ರೂಪಾಯಿ ತನಕ ಬಂದ್ಬಿಡ್ತು 2000 ಇಸ್ವಿಯಿಂದ. ಒಂದು 5-6 ವರ್ಷ ರೇಟ್ ಕಮ್ಮಿ ಇತ್ತು. ಪುನಃ 2005 ಚೇತರಿಕೆ ಕಂಡು 1,000 ರೂಪಾಯಿಗೆ ಬಂತು. ಆಮೇಲೆ 1,500 ಬಂತು. ಅಲ್ಲಿಂದ ಒಂದು 2,500-3,000 ತನಕ ಬಂದು ಸುಮಾರು 2010 ಒಂದು 18-20 ತನಕ ಆಸುಪಾಸಲ್ಲೇ ರೇಟ್ ಇತ್ತು. ಮಧ್ಯೆ ಒಂದು ವರ್ಷ ಮಾತ್ರ ಒಂದು 4,000 ಚಿಲ್ಲರೆ ರೋಬಸ್ಟ ಚರಿಗೆ ಬಂದಿತ್ತು, ಅಲ್ಲಿಂದ ಕಮ್ಮಿ ಆಯಿತು. ಈಗ ಕಳೆದ ವರ್ಷದಿಂದ ಉತ್ತಮ ಬೆಲೆ ಇದೆ. ಉತ್ತಮ ಬೆಲೆ ಇರೋದ್ರಿಂದ ಒಳ್ಳೆ ಇಳುವರಿ ತೆಗೆದ್ರೆ ಕೃಷಿ ಲಾಭದಾಯಕವೇ. ಒಟ್ಟು ಎಷ್ಟು ಎಕರೆ ತೋಟ ಇದೆ, ಯಾವುದಾದ್ರೂ ತಳಿ ಕಾಫಿಯನ್ನು ಹಾಕ್ಕೊಂಡಿದ್ದೀರಿ? ಸರ್, ಸುಮಾರು ಒಂದು 52 ಎಕರೆ ತೋಟ ಈಗ ಮಾಡ್ತಾ ಇದ್ದೀನಿ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ರೋಬಸ್ಟನೇ ಇರೋದು. ಹಿಂದೆ ನಮ್ಮ ಅಜ್ಜ ಅವ್ರ ಕಾಲದಲ್ಲಿ ಸ್ವಲ್ಪ ಅರೇಬಿಕ ಇತ್ತು, ಅದೆಲ್ಲ ನಮ್ಮ ಇಲ್ಲಿ ಹವಾಮಾನಕ್ಕೆ ಹೋಗ್ಲಿಲ್ಲ ಅಂತ ಕಾಣುತ್ತೆ. ಅವರು ಆಗಲೇ ತೆಗೆದು ಅದನ್ನು ರೋಬಸ್ಟ ಮಾಡಿದರು. ಅದರಿಂದ ಅದ್ರ ಜೊತೆಗೆ ಕಾಳುಮೆಣಸು, ಕಾಳುಮೆಣಸಲ್ಲಿ ಕಷ್ಟಗಳನ್ನ ಪಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮಳೆ ಜಾಸ್ತಿ ಆದಾಗ ಅದಕ್ಕೆ ಬೇಗ ಸೊರಗು ರೋಗ ಬರುತ್ತದೆ. ಶ್ರೀಮಂಗಲ ಒಂದು 120-130 ಇಂಚು ಮಳೆ ಆಗೋಂಥ ಜಾಗ ಆಗಿರೋದ್ರಿಂದ 2005-2006 ಒಂದು ಸರಿ ನಮ್ಮದು ಸುಮಾರು ಒಂದು 50 ಭಾಗ 3 ವರ್ಷ ಕಂಟಿನ್ಯೂಸ್ 147-130-140 ಆಸುಪಾಸಲ್ಲಿ ಬಂದು ಸ್ವಲ್ಪ ಕಾಳುಮೆಣಸು ಸೊರಗಿತು. ಅದಾದಮೇಲೆ ಪುನಃ ನಾವು ಉತ್ತಮವಾಗಿ ಬೆಳೆಸಿದ್ವಿ. 2018 ಸುಮಾರು 160 ಇಂಚು ಮಳೆ ಆಯಿತು. ಆವಾಗ ನಮಗೆ ಒಂದು 25-30% ಅಷ್ಟು ಬಳ್ಳಿ ಸೊರಗು ರೋಗ ಮತ್ತು ಕ್ವಿಕ್ ವಿಲ್ಟ್ಗೆ ಬಂದು ನಾವು ಕಳ್ಕೋಬೇಕಾಗಿ ಬಂತು. ಆದರೂ ನಂದು ಕೃಷಿಲಿ ಏನು ಅಂದರೆ ಕಾಳುಮೆಣಸನ್ನು ನಾವು ಪ್ರತಿ ವರ್ಷ ಪ್ಲ್ಯಾಂಟ್ ಮಾಡ್ತಾ ಇರಬೇಕು. ಅದು ಬರಲಿ ಬರದೇ ಹೋಗಲಿ ಒಂದು 2,000 ಪ್ಲ್ಯಾಂಟ್ಸ್ನ ನಾನು ಪ್ರತಿ ವರ್ಷ ನರ್ಸರಿಯಿಂದ ತಂದು ಪ್ಲ್ಯಾಂಟ್ ಮಾಡಿ ಬೆಳೆಸ್ತಾ ಇದ್ದೀನಿ ಸರ್. ರೋಬಸ್ಟಾ ಕಾಫಿ, ಅರೇಬಿಕಾ ಕಾಫಿ ಯಾವುದು ಚೆನ್ನಾಗಿ ಹಿಡಿಸಿದೆ ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲೆಲ್ಲ ರೋಬಸ್ಟಾ ಕಾಫಿನೇ ಇರೋದು ಸರ್. ಅರೇಬಿಕಾ ಕಾಫಿ ಎಲ್ಲೂ ಇಲ್ಲ, ಹಿಂದೆ ಇತ್ತು, ಇವಾಗ ಎಲ್ಲ ಕಡೆ ವ್ಯಾನಿಶ್ ಆಗಿದೆ ಅದು. ಇವಾಗ ಎಲ್ಲ ರೋಬಸ್ಟಾಗೆ ಬರ್ತಾ ಇದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ರೋಬಸ್ಟಾಗಿ ಒಳ್ಳೆ ಬೆಲೆ ಇದೆ ಅರೇಬಿಕಾ ಕಂಪೇರ್ ಮಾಡಿದ್ರೆ. ಅರೇಬಿಕಾ ತುಂಬ ಶಾರ್ಟೇಜ್ ಇದೆ ಮಾರ್ಕೆಟಲ್ಲಿ, ಆದರೂ ರೋಬಸ್ಟಾ ಸ್ವಲ್ಪ ಈಸಿ ಅನಿಸುತ್ತೆ. ಆದರೆ ರೋಬಸ್ಟಾಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ನೀರೊಂದು ಸೂಕ್ತವಾದ ಸಮಯದಲ್ಲಿ ನಾವು ಆಯಿಸಲೇಬೇಕಾಗುತ್ತೆ. ಮಳೆನ ನಂಬ್ಕೊಳ್ಳಿಕ್ಕಾಗೋದಿಲ್ಲ. ನೀರು ಆಶ್ರಿತವಾಗಿ ಒಂದು 2-3 ಇರಿಗೇಷನ್ ಮಾಡಿದ್ರೆ ನಾವು ಮನಸ್ಸು ಮಾಡಿದಂಥ ಬೆಳೆನ ತೆಗಿಬೋದು. ರೋಬಸ್ಟಾದಲ್ಲಿ ಓಲ್ಡ್ ರೋಬಸ್ಟಾ, ಡಾರ್ಫು, C6R ಈ ಥರ ಯಾವುದನ್ನು ಹಾಕ್ಕೊಂಡಿದ್ದೀರಿ? ನಮ್ಮ ಅಜ್ಜ ಅವ್ರು ಮಾಡಿದ್ದೆಲ್ಲ ಓಲ್ಡ್ ರೋಬಸ್ಟಾ ಸರ್. ಅದಾದ ಮೇಲೆ ಸ್ವಲ್ಪ ಸೆಲೆಕ್ಷನ್ನು 274 ಇದೆ. ಈಗ ಸ್ವಲ್ಪ ನಾವು ಈ C6R ಮಾಡಿದ್ದೀವಿ ಸರ್. ಓಲ್ಡ್ ರೋಬಸ್ಟಾ, C6R ಮತ್ತು ಡಾರ್ಫ್ ರೋಬಸ್ಟಾ, ಇದ್ರ ಬಗ್ಗೆ ನೀವು ಗಮನಿಸಿದ್ರೆ ಏನನ್ಸುತ್ತೆ? ಓಲ್ಡ್ ರೋಬಸ್ಟಾಗೆ ಆ್ಯಕ್ಚುಲಿ ಮಳೆ ಕಮ್ಮಿ ಸಾಕು ಸರ್, ಅದಕ್ಕೆ ನೀರಿನ ಅವಶ್ಯಕತೆ ಅಷ್ಟು ಇಲ್ಲ. ಸಣ್ಣ ಮಳೆಗೂ ಅದು ಬ್ಲಾಸಮ್ ಆಗ್ತದೆ, ಮತ್ತು ಸೆಲೆಕ್ಷನ್ಗೆ ಸ್ವಲ್ಪ ಜಾಸ್ತಿ ಬೇಕು. C6R ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಅದರಿಂದ ನಮಗೆ ನೀರಿನ ಅವಶ್ಯಕತೆ ನೋಡಿಕೊಂಡು ನಾವು C6R ಬೆಳೆದ್ರೆ ಸ್ವಲ್ಪ ಒಂದು 3 ಇರಿಗೇಷನ್ ಮಾಡಬೇಕಾಗತ್ತೆ. ಕಂಪೇರ್ ಮಾಡಿದ್ರೆ ಓಲ್ಡ್ ರೋಬಸ್ಟಾದಲ್ಲೂ ಬೆಟರ್ ಕ್ರಾಪ್ ತೆಗಿಬೋದು ಸರ್. ಕಾಫಿಯೊಂದಿಗೆ ಕಾಳುಮೆಣಸನ್ನು ಮೊದಲಿಂದ ಬೆಳ್ಕೊಂತ ಬಂದಿದ್ದೀರ ಅಲ್ವಾ? ಹಾಂ ಸರ್, ಮೊದಲಿಂದನೂ ಕಾಳುಮೆಣಸು ಬೆಳೀತಾ ಇದ್ದೀವಿ ಸರ್. ಎಷ್ಟು ಕಾಳುಮೆಣಸು ಇದೆ ನಿಮ್ಮದು ಒಟ್ಟು ಈಗ 52 ಎಕರೆಯಲ್ಲಿ? ಸುಮಾರು ಒಂದು 2,000 ಬಳ್ಳಿ ಮೇಲೆ ಇದೆ ಸರ್ ಈಗ ಅಂದಾಜು. ನನಗೆ ಈಗ ಲಾಸ್ಟ್ ಒಂದು 2 ವರ್ಷದಲ್ಲಿ ಒಳ್ಳೆ ಕ್ರಾಪ್ ಆಯಿತು, ಈ ವರ್ಷ ಕಮ್ಮಿ ಇದೆ ಸರ್. ಲಾಸ್ಟ್ ಇಯರ್ ಒಂದು 5.5 ಟನ್ ಪೇಪರ್ ಆಗಿತ್ತು, ಬಿಫೋರ್ ಲಾಸ್ಟ್ ಇಯರ್ ಒಂದು 5 ತನಕ ಆಗಿತ್ತು. ಈ ವರ್ಷ ಕುಯ್ತಾ ಇದ್ದೀವಿ, ಈಗ ಏನೋ ಒಂದು 2-2.5 ಪೇಪರ್ ಇದೆ. ಈ ವರ್ಷ ಸ್ವಲ್ಪ ಕಮ್ಮಿ ಇದೆ ಇಳುವರಿಲಿ ಸರ್. ಯಾವುದು ತಳಿ ಹೆಚ್ಚಿಗಿರೋದು ನಿಮ್ಮಲ್ಲಿ? ನಮ್ಮಲ್ಲಿ ಪನ್ನೀರ್ ಬಳ್ಳಿ ಸರ್. ಕಾಳುಮೆಣಸು ಯಾಕೆ ಹೋಯಿತು, ಹೋಗದಂಗೆ ಏನು ಕೆಲಸ ಮಾಡ್ಬೋದಾಗಿತ್ತಂತ ಆಲೋಚನೆ ಮಾಡಿಕೊಂಡ್ರಿ? ಕಾಳುಮೆಣಸಿಗೆ ಕೆಲಸ ಮಾಡ್ತಾನೆ ಇದ್ದೀನಿ ಸರ್. ಪ್ರತಿ ವರ್ಷ 2 ಸ್ಪ್ರೇ ಮಾಡ್ತೀವಿ, ಮತ್ತು ನೀಮ್ ಕೇಕ್ ಹಾಕ್ತೀವಿ, ಮತ್ತು ಸ್ವಲ್ಪ ಆರ್ಗ್ಯಾನಿಕ್ ಮೆನ್ಯೂರು ಇದನ್ನೆಲ್ಲ ಹಾಕಿ ಬೆಳೆಸಿದ್ದು ಬರುತ್ತೆ ಸರ್. ಆದರೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಹವಾಮಾನ ವೈಪರೀತ್ಯದಿಂದ ಇವಾಗ ಈ ಸಮ್ಮರಲ್ಲಿ ಎಕ್ಸ್ಟ್ರೀಮ್ ಸಮ್ಮರ್, ಅದಕ್ಕೆ ಆ ಸಮ್ಮರ್ಗೆ ಸುಮಾರು ಬಳ್ಳಿಗಳು ಹಾಗೆ ಸ್ವರ್ಗರೋಗ ಬಂದು ಹೋಗ್ತಾ ಇದೆ. ಆದರೂ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಅದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅತಿ ಮಳೆಗೂ ನಲುಗುತ್ತೆ, ಮಳೆ ಕೊರತೆ ಇದ್ರೂ ಉಳಿಯಲ್ಲ ಅಲ್ವಾ? ಹಾಂ ಸರ್, ಅತಿ ಮಳೆ ಬಂದರೂ ಕೊರಗುತ್ತೆ, ಮತ್ತು ಈ ಕಮ್ಮಿ ಮಳೆ ಬಂದಾಗಲೂ ಕಷ್ಟ ಆಗುತ್ತೆ ಸರ್. ಅದಕ್ಕೆ ಈಗ ನಾವು ಡ್ರಿಪ್ಪು ಇರಿಗೇಷನ್ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಉತ್ತಮವಾಗಿ ಆಗುತ್ತೆ. ಅದಕ್ಕೆ ಅದರಂಥ ಸೌಲಭ್ಯ, ನೀರಿನ ಸೌಲಭ್ಯ ಎಲ್ಲ ಬೇಕು ಸರ್. ನೀರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ ಈಗ ಬೇಸಿಗೆಯಲ್ಲಿ ನೀರು ಕೊಡಲಿಕ್ಕೆ ಕಾಳು ಮೆಣಸಿಗೆ ಕಾಫಿಗೆ? ನೀರಿಗೆ ಎಲ್ಲ ಕೆರೆಗಳಿಂದ ನೀರು ಹೊಡಿತಾ ಇದ್ದೀವಿ ಸರ್. ಒಂದು 4 ಕೆರೆ ಇದೆ, ಅದರಲ್ಲಿ ನಾವು ಸ್ವಲ್ಪ ಬೇಗ ಅರ್ಲಿ ಜನವರಿ 25 ಹಂಗೆ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಮಾಡಿ ಒಂದು ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಹೊಡೆದು ಮಳೆ ಬರಲಿಲ್ಲ ಅಂದರೆ 3 ರೌಂಡು ಹೊಡಿತಾ ಇರ್ತೀವಿ ಸರ್. ನೀರಿಗೆ ಸಾಕಷ್ಟು ಅನುಕೂಲ ಇದೆ, ಏನು ಸಮಸ್ಯೆ ಇಲ್ಲ ಅಲ್ವಾ? ನೀರಿಗೆ ಇದೆ ಸರ್, ಮಾಡ್ಕೊಂಡಿದ್ದೀವಿ ಸರ್. ನೀರು ಎಷ್ಟು ಬೇಕಾಗುತ್ತೆ, ಒಂದು 3 ರೌಂಡ್ಗೆಲ್ಲ ನೀರು ಆಗುತ್ತೆ ಸರ್. ನಮಗೆ ನಮ್ಮ ಗದ್ದೆಯಲ್ಲಿ ಕೆರೆ ಮಾಡಿರೋದ್ರಿಂದ ನಮಗೆ ಬೇಕಾದಷ್ಟು ಸಾಕಾಗುತ್ತೆ ಸರ್. ಸಾಮಾನ್ಯವಾಗಿ ಮರಕಪಾತ ಯಾವಾಗ ಮಾಡ್ಕೊತೀರಿ? ಒಂದು 2-3 ಮಳೆ ಬೀಳೋ ತನಕ ವೆಯ್ಟ್ ಮಾಡ್ತೀವಿ ಸರ್. ಈಗ ಬೇಗ ಮರಕಪಾತ ಮಾಡಿದ್ರೆ ಮತ್ತೆ ಮೆಣಸು ಬಳ್ಳಿಗೂ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಅದರಿಂದ ನಾವು ಒಂದು 2-3 ಮಳೆ ಬಿದ್ದಂಗೆ ಏಪ್ರಿಲಲ್ಲಿ ಮಳೆ ಚೆನ್ನಾಗಿ ಬಂದುಬಿಟ್ರೆ ನಾವು ಆವಾಗಲೇ ಶುರು ಮಾಡ್ತೀವಿ ಸರ್. ಮೇ ಎಂಡೊಳಗೆ ಮರಕಪಾತ ಮುಗಿಸ್ತೀವಿ ಸರ್. ಕಾಫಿ ತೋಟದಲ್ಲಿ ಬಾಳೆ, ಕಿತ್ತಳೆ, ಸಪೋಟ, ಬಟರ್ಫ್ರೂಟು, ಇನ್ನು ಬೇರೆ ಬೇರೆ ಮರಗಿಡಗಳನ್ನು ಹಾಕ್ಕೊಂಡಿದ್ದರೆ, ಬೆಳೆಗಳನ್ನು ಸಂಯೋಜನೆ ಮಾಡ್ಕೊಂಡಿದ್ದರೆ ಹೇಗೆ ಸರ್? ಸಪೋಟ ಇದೆ ಸ್ವಲ್ಪ, ಮತ್ತು ಬಟರ್ಫ್ರೂಟು ಇದೆ, ಕಿತ್ತಳೆನೂ ಇದೆ, ಮತ್ತು 1.5 ಎಕರೆಯಷ್ಟು ಬಾಳೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಅಡಕೆನೂ ಇದೆ. ಬಾಳೆ ಲೋಕಲ್ ಅಲ್ಲೇ ಮಾರ್ಕೆಟಲ್ಲಿ ಸಿಗುತ್ತೆ, ಈಗ ಒಳ್ಳೆ ಬೆಲೆ ಇದೆ, 25 ರೂಪಾಯಿ ತನಕ ಸಿಗುತ್ತೆ ಇಲ್ಲಿ. ಅದರಿಂದ ಅದು ಒಂದು ಉತ್ತಮವಾದ ಆದಾಯನೇ ಸರ್. ಬಾಳೆ, ಪುಟ್ಟ ಬಾಳೆ ಅಥವಾ ಹೂ ಬಾಳೆ, ಇದನ್ನ ಕಾಫಿ ತೋಟದಲ್ಲಿ ಹಾಕೊಂಡಿದ್ರೆ ಅಥವಾ ಪ್ರತ್ಯೇಕವಾಗಿ ಬೆಳ್ಕೊಂಡಿದ್ರೆ? ಇಲ್ಲ, ಪ್ರತ್ಯೇಕವಾಗಿ ಬೆಳೆದಿದ್ದೀವಿ ಸರ್. ಅದು ಹೂ ಬಾಳೆ, ಅದೇ ಪುಟ್ಟ ಬಾಳೆ ಅಂತೀವಲ್ಲ ಸರ್, ಅದನ್ನೇ ಬೆಳೆದಿರೋದು ಸರ್. ಮಧ್ಯೆ ಮಧ್ಯೆ ಸ್ವಲ್ಪ ಸಾರನ್ ಬಾಳೆ ಎಲ್ಲ ಹಾಕೊಂಡಿದೀವಿ, ಮತ್ತೆ ಪಚ್ಚ ಬಾಳೆ ಎಲ್ಲ, ಅದು ಮನೆ ಖರ್ಚಿಗಾಗ್ತದೆ ಸರ್. ಅಂದ್ರೆ ಬಾಳೆ ಕಾಫಿ ತೋಟದ ಒಳಗಡೆ ಇಲ್ಲ, ಪ್ರತ್ಯೇಕವಾಗಿದೆ? ಇಲ್ಲ ಸರ್, ತೋಟದೊಳಗಿಲ್ಲ. ತೋಟದೊಳಗೆ ಹಾಕಿದ್ರೆ ಅದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಸರ್. ಅದು ತುಂಬಾ ಜಾಗ ಕವರ್ ಆಗಿ ಕಾಫಿ ಗಿಡಗಳಿಗೂ ತೊಂದರೆ ಆಗ್ತದೆ. ಅದರಿಂದ ಅದು ಸಪರೇಟು ನಾವು ಅಡಕೆ ಮಾಡಿರೋ ಮಧ್ಯೆ ಮಧ್ಯೆ ಹಾಕೊಂಡಿದ್ದೀವಿ ಸರ್. ಆವಾಗ ಅಲ್ಲಿ ವೀಡಿಂಗು, ನಮಗೆ ಬರೋಂಥ ಕಚಡಗಳು, ಕಳೆಗಳು ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡಕೆ ಕೆಲಸನೂ ಸುಲಭ ಆಗುತ್ತೆ ಸರ್. ಅಡಿಕೆ ಜೊತೆಗೆ ಬಾಳೆ ಹಾಕೊಂಡಿದ್ರೆ, ಬಾಳೆ ಜೊತೆಗೆ ಅಡಿಕೆ ಹಾಕೊಂಡಿದ್ರೆ? ಇಲ್ಲ, ಅಡಿಕೆ ಜೊತೆಗೆ ಬಾಳೆ ಬೆಳೀತಾ ಇದ್ದೀವಿ ಸರ್. ಅಡಿಕೆ ಮೇನ್ ಕ್ರಾಪ್ ಆಗಿ ಅಡಿಕೆ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಬಾಳೆ ಬೆಳೀತಾ ಇದ್ದೀವಿ ಸರ್. ಅಡಿಕೆ ಎಷ್ಟು ವರ್ಷದ್ದು ಬಾಳೆ ಮದ್ದಿಂದ ಬೆಳೀತಾ ಇದ್ದಾರೆ ಅಥವಾ ಹೇಗೆ? ಅಡಿಕೆ ನಮ್ಮದು ಆ್ಯಕ್ಚುಲಿ ತುಂಬ ಹಿಂದೆ ಮಾಡಿದ್ದು, 88 ನಮ್ಮ ಅಜ್ಜ ಇದ್ದಾಗ ಮಾಡಿದರು ಸರ್. ಅದೆಲ್ಲ ಈಗ ಹೋಯಿತು, ಎಲ್ಲ ಕಾಯಿಲೆ ಬಂದೆಲ್ಲ ಹೋಗ್ಬಿಟ್ಟಿದೆ. ಆಮೇಲೆ 98 ಸ್ವಲ್ಪ ನಾವು ಮಾಡಿದ್ವಿ, ನಾನು ಬಂದ ಮೇಲೆ. ಅದು ಎಲ್ಲ ಈಗ ಹಳದಿ ಚುಕ್ಕಿ ರೋಗಕ್ಕೆ ತುತ್ತಾಗಿ ಹೋಗಿದೆ. ಈಗ ಅದಕ್ಕೆಲ್ಲ ರೀಪ್ಲ್ಯಾಂಟ್ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಹೊಸದಾಗಿ ಒಂದು 4-5 ವರ್ಷದ ಹಿಂದೆ ಒಂದು 2.5 ಅಡಿಕೆ ಮಾಡಿದ್ದೀನಿ ಸರ್. ನಿಮ್ಮ ಪ್ರದೇಶದಲ್ಲಿ, ಶ್ರೀಮಂಗಲ ಪ್ರದೇಶದಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಬರುತ್ತೆ ಸರ್, ತೊಂದರೆ ಇಲ್ಲ ಸರ್, ಚೆನ್ನಾಗಿ ಬರುತ್ತೆ ಸರ್. ಯಾವ ತಳಿ ಹಾಕ್ಕೊಂಡಿದ್ರಿ, ಏನು ಅಂತರ ಇಟ್ಕೊಂಡಿದ್ರಿ? ತೀರ್ಥಳ್ಳಿ ಹಾಕಿದ್ದೀವಿ ಸರ್, ನಾಟಿ. 10x10 ಇದೆ, 9x9 ಇದೆ ಸರ್. ಯಾವುದು ಸೂಕ್ತ ಆಗ್ತದೆ ಅಂತ ಹೇಳ್ತೀರಿ? ಕೆಲವೊಬ್ರು 6-8 ಇಟ್ಕೊಂತಾರೆ, ಅಥವಾ 10 ಇಟ್ಕೊಂತಾರೆ, 9 ಇಟ್ಕೊಂತಾರೆ. ನಿಮ್ಮ ಪ್ರಕಾರ ಏನನ್ಸುತ್ತೆ? ಸ್ವಲ್ಪ ಗ್ಯಾಪ್ ಜಾಸ್ತಿ ಇದ್ರೆ ಒಳ್ಳೇದು ಸರ್. 10 ಆದಷ್ಟು ಬೇಗ ಮೇಲೆ ಹೋಗ್ಬಿಡುತ್ತೆ ಸರ್, ಅವಾಗ ಲೈಫ್ ಕಮ್ಮಿ ಇರುತ್ತೆ. ಸ್ವಲ್ಪ ದೂರ ಇದ್ರೆ ಒಳ್ಳೆ ಫಸಲು ಸಿಗುತ್ತೆ, ಅದಕ್ಕೆ ಬೇಕಾದಂತ ಗಾಳಿ ಬೆಳಕು ಸಿಗುತ್ತೆ. ನನ್ನ ಪ್ರಕಾರ 10x10 ಇಲ್ಲ 9x9 ಇದ್ರೆ ಒಳ್ಳೇದು ಸರ್. ಅಡಿಕೆ ಜೊತೆಗೆ ಕಾಫಿನೂ ಬೆಳೆದಿರೋರಿದ್ರೆ, ನೀವು ಬರೀ ಬಾಳೆ ಮಾತ್ರ ಹಾಕೊಂಡಿದ್ರೆ ಇನ್ನೂ ಬೇರೆ ಬೆಳೆಗಳಿದಾವ? ಕಾಳು ಮೆಣಸನ್ನು ಹಬ್ಸಿರೋರಿದ್ದಾರೆ. ಅಡಿಕೆ ತೋಟದೊಳಗೆ ಕಾಫಿನೂ ಮಾಡಿದ್ದೀನಿ ಸರ್. ಕಾಳು ಮೆಣಸು ಒಂದು ಹಬ್ಸಿಲ್ಲ, ನಮ್ಮದು ಎಲ್ಲ ಮರಳು ಮಿಶ್ರಿತ ಮಣ್ಣು ಸರ್. ಅದರಿಂದ ಏನಾಗುತ್ತೆ, ಸಮ್ಮರಲ್ಲಿ ಸ್ವಲ್ಪ ಹೀಟಾಗಿ ಕಾಳು ಮೆಣಸು ಸ್ವಲ್ಪ ನಿಲ್ಲೋದು ಕಷ್ಟ ಸರ್. ಹಾಗಾಗಿ ಕಾಳು ಮೆಣಸು ಏನು ಹಾಕಿಲ್ಲ ಸರ್ ನಾನು. ಅಡಿಕೆಯಲ್ಲಿ ರೋಬಸ್ಟ ಅನುಕೂಲನ ಅರೇಬಿಕ ಪ್ರಯೋಜನಕಾರಿ ಅಂತ ಹೇಳ್ತೀರಾ? ಅಡಿಕೆಯಲ್ಲಿ ರೋಬಸ್ಟ ಒಳ್ಳೇದು ಸರ್. ರೋಬಸ್ಟ ಇದ್ರೆ ಅರೇಬಿಕ ನಮಗೆ ಸ್ವಲ್ಪ ಸೆಟ್ ಆಗಲ್ಲ ಸರ್ ಜಾಗಕ್ಕೆ, ರೋಬಸ್ಟ ಚೆನ್ನಾಗುತ್ತೆ ಸರ್. ಇನ್ನು ಭತ್ತವನ್ನ ಎಷ್ಟು ವರ್ಷದಿಂದ ಬೆಳೀತಿದ್ರಿ, ಎಷ್ಟು ಹಾಕೊಂಡಿದ್ರಿ? ಭತ್ತ ತುಂಬ ಹಿಂದೆಯಿಂದ ನಮ್ಮ ಅಜ್ಜವ್ರ ಕಾಲದಲ್ಲಿ ಒಂದು 30 ನಡ್ತಾ ಇದ್ರು ಸರ್. ಅದಾದ್ಮೇಲೆ ಸ್ವಲ್ಪ ಕನ್ವರ್ಷನ್ ಆಯಿತು, ಆಮೇಲೆ ನಾನು ಬಂದ ಮೇಲೂ ಒಂದು 20 ನಡ್ತಾ ಇದ್ದೆ. ಆಮೇಲೆ ಬರ್ತಾ ಬರ್ತಾ ನಮಗೆ ಈ ಕಾಫಿ ತೋಟಕ್ಕೆ ನೀರು ಬೇಕಾಗಿ ಕೆರೆಗಳಾಗ್ತಾ ಬಂತು. ಕೆರೆಗಳಾಗ್ತಾ ಬಂದಾಗ ನಾನು ಈಗ ಸದ್ಯಕ್ಕೆ ಒಂದು 4 ಮಾತ್ರ ಮಾಡ್ತಾ ಇದ್ದೀನಿ. ಮತ್ತೆ ಭತ್ತಕ್ಕೆ ಸ್ವಲ್ಪ ಲೇಬರು ಜಾಸ್ತಿ ಬೇಕಾಗುತ್ತೆ, ಅದರಿಂದ ಈಗ 3 ಡ್ರಮ್ ಸೀಡಿಂಗ್ ಮಾಡ್ತಾ ಇದ್ದೀನಿ ಸರ್. ಯಾವ ತಳಿ ಸಾಮಾನ್ಯವಾಗಿ ಬೆಳ್ಕೊಂತ ಬಂದಿದ್ದೀರಿ? ಈಗ ತುಂಗ ಸರ್, ಹಿಂದೆ BKB ಅಂತ ಬೆಳೀತಿದ್ವಿ, ಲೋಕಲ್ ತಳಿ, ಊಟಕ್ಕೆ ಚೆನ್ನಾಗಿತ್ತು. ಅದೇನಾಗುತ್ತೆ ಅಂದರೆ ತುಂಬ ಎತ್ತರ ಬಂದು ಮಳೆ ಗಾಳಿಗೆ ಬಿದ್ದೋಗ್ಬಿಡ್ತಿತ್ತು, ಅದರಲ್ಲಿ ಸ್ವಲ್ಪ ನಷ್ಟ ಆಗ್ತಾಯಿತ್ತು. ಇವಾಗ ನಾವು ತುಂಗ ಬೆಳೀತಾ ಇದ್ದೀವಿ ಸರ್, ಅದು ತುಂಬ ಚೆನ್ನಾಗಿ ಒಳ್ಳೆ ಇಳುವರಿ ಕೊಡುತ್ತೆ ಸರ್. ಬಿಕೆಬಿ ತುಂಗಾ ರಾಜಮುಡಿ ಇನ್ನು ಬೇರೆ ಬೇರೆ ತಳಿಗಳನ್ನ ಹಾಕೊಂಡಿರಲಿದ್ದಾರೆ. ಕೊಡಗಿನಲ್ಲಿ ಹತ್ತಾರು ತಳಿಗಳನ್ನ ಸಾಗುವಳಿ ಮಾಡ್ಕೊಳ್ತಿದ್ದಾರೆ. ತುಂಗದ್ದು ಇಳುವರಿ ಹೇಗಿದೆ? ತುಂಗಾ ಚೆನ್ನಾಗಿದೆ ಸರ್. ಇಲ್ಲಿ ಮೊದಲು ಬಿಳಿಯ ಅಂತ ಒಂದು ಬೆಳೀತಿದ್ವಿ, ಮತ್ತೆ ಜೀರಿಗೆ ಸಣ್ಣ ಅಂತ ಬೆಳೀತಿದ್ವಿ. ಸುಮಾರು ವೆರೈಟೀಸ್ ನೋಡಿ ನಾನು ಈ ತುಂಗಾ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ. ಮತ್ತೆ ಬೀಳಲ್ಲ, ಅದು ತುಂಬಾ ಎತ್ತರನೂ ಬರಲ್ಲ, ಮೀಡಿಯಂ ಹೈಟ್ ಇರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ಸುಮಾರು ಎಕರೆಗೆ ಒಂದು 20 ಕ್ವಿಂಟಲ್ ತನಕ ತೆಗೆದಿದ್ದೀನಿ ಸರ್. ಪದವಿ ಆದ ಬಳಿಕ ಎಷ್ಟು ಪ್ರಮಾಣದಲ್ಲಿ ಭತ್ತ ಬೆಳ್ಕೊಂತ ಇದ್ರಿ? ಈಗ ಎಷ್ಟು ಎಕರೆಯಲ್ಲಿ ಬೆಳ್ಕೊಂತೀರಿ? ನಾನು ಕಾಲೇಜ್ ಬಿಟ್ಟು ಬಂದಾಗ ಒಂದು 20 ಎಕರೆಗೆ ಭತ್ತ ಬೆಳೀತಾ ಇದ್ವಿ ಸರ್. ಇವಾಗ ಸದ್ಯಕ್ಕೆ ಒಂದು 4 ಎಕರೆ ಭತ್ತ ಬೆಳೀತಾ ಇದ್ದೀನಿ ಸರ್. ಪರವಾಗಿಲ್ಲ, 4 ಎಕರೆ ಆದ್ರೂ ಕಡಿಮೆ ಇಲ್ಲ. ಮನೆ ಬಳಕೆಗೂ ಉಪಯೋಗಿಸ್ಕೊಳ್ತೀರಾ ತುಂಗವನ್ನ, ಅಡುಗೆಗೆ ಅಥವಾ ಬೇರೆ ಉದ್ದೇಶಕ್ಕೆ? ಹಾಂ ಸರ್, ಮನೆಗೂ ಬಳಸ್ಕೊಂತೀವಿ ಸರ್. ರೊಟ್ಟಿ ಎಲ್ಲ ನಾವು ಅದರಲ್ಲೇ ಮಾಡೋದು, ಚೆನ್ನಾಗಾಗುತ್ತೆ ಸರ್. ಮಾರಾಟನೂ ಮಾಡ್ತೀರಲ್ವಾ? ಇಲ್ಲ ಸರ್, ನಮಗೆ ಈ ಸೀಸನ್ ಅಲ್ಲಿ ಆಳುಗಳು ಬರ್ತಾರೆ ಸರ್ ಹೊರಗಡೆಯಿಂದ, ಅವ್ರಿಗೆ ಅಕ್ಕಿ ಕೊಡಬೇಕು, ಅವರು ತಗೊಂತಾರೆ. ನಮಗೆ ಕಾಫಿ ಕುಯ್ಯಕ್ಕೆ ಬಂದವರೆಲ್ಲ ತಗೊಂತಾರೆ. ಅವ್ರಿಗೆ ನಾವು ಮಿಲ್ ಮಾಡಿಸಿ ಒಂದು 25 ರೂಪಾಯಿ ಚಾರ್ಜ್ ಮಾಡಿ ಅದಕ್ಕೆ ಯೂಸ್ ಆಗುತ್ತೆ ಸರ್. ಮತ್ತೆ ನಮಗೆ ಲೈನ್ ಅಲ್ಲಿ ಇರೋ ಲೇಬರ್ಸ್ ಅವ್ರಿಗೆ ಕಾರ್ಡಲ್ಲಿ ಅಕ್ಕಿ ಸಿಗುತ್ತೆ, ಸಿಕ್ಕದೇ ಇರೋಂಥ ಸಂದರ್ಭದಲ್ಲಿ ಈ ಅಕ್ಕಿನೂ ನಾವು ಕೊಡ್ತೀವಿ ಸರ್ ಅವ್ರಿಗೆ. ಭತ್ತದ ಹುಲ್ಲು 4 ಎಕರೆದು ನೀವು ಉಪಯೋಗಿಸ್ಕೊಂಡು ಅಂದ್ರೆ ನಿಮ್ಮ ಹಸುಗಳಿಗೆ ಕೊಟ್ಟು ಇನ್ನೂ ಉಳಿತತಾ ಹೇಗೆ? ಉಳಿಯುತ್ತೆ ಸರ್, ಅದು ಸ್ವಲ್ಪ ಮಾರ್ತೀವಿ ಸರ್. ಈ ವರ್ಷ ಒಂದು 25 ರೂಪಾಯಿ ಸಿಕ್ತು ಸರ್ ಅದಕ್ಕೆ ಒಂದು ಕಂತೆಗೆ. ನಮಗೆ ಡ್ರಮ್ ಸೀಡರ್ 4 ವರ್ಷದಿಂದ ಉಪಯೋಗಿಸ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ, ಒಳ್ಳೆ ಅನುಭವ ಅಂತ ಅನ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ರಿ. ಏನು ಇದರ ವಿಶೇಷತೆಗಳು ಮತ್ತು ಅನುಕೂಲಗಳು? ಡ್ರಮ್ ಸೀಡರ್ ಅಲ್ಲಿ ನಮಗೆ ತುಂಬಾ ಕೆಲಸ ಸುಲಭ ಆಗುತ್ತೆ. ನಾವು ಹೆಂಗೆ ನಾಟಿಗೆ ಗದ್ದೆ ಹದ ಮಾಡ್ಕೋಬೇಕು ಅದೇ ರೀತಿ ಹದ ಮಾಡಿ ಇಟ್ಕೊಳ್ಳೋದು, ಇಟ್ಕೊಂಡು ನಾವು ಮಳೆನ ನೋಡ್ಕೋಬೇಕು. ನಾವು ಡ್ರಮ್ ಸೀಡ್ ಮಾಡ್ಬೇಕಾದ್ರೆ ಮಳೆ ಇರಬಾರ್ದು, ಒಂದ್ 2-3 ದಿನ ವೆದರ್ ಯಾವ ತರ ಇದೆ ಅಂತ ನೋಡ್ಕೊಂಡು 4 ಎಕರೆನೂ 3 ಜನದಲ್ಲಿ ನಾಟಿ ಆಗ್ಬಿಡುತ್ತೆ ಒಂದೇ ದಿನದಲ್ಲಿ. ಅದು ಬೆಳಗ್ಗೆ ಶುರು ಮಾಡಿದ್ರೆ ಸಾಯಂಕಾಲಕ್ಕೆ ಮುಗ್ದೋಗುತ್ತೆ, ಸಾಯಂಕಾಲನೂ ಬೇಡ, ಒಂದು 3-3.5 ವರೆಗೆ ಮುಗ್ದೋಗುತ್ತೆ. ಮತ್ತೆ ಭತ್ತದ ಖರ್ಚು ಕಮ್ಮಿ, ಅದಕ್ಕೆ 4 ಎಕರೆಗೆ ಒಂದು 70 ಕೆಜಿ ಭತ್ತ ಇದ್ರೆ ಸಾಕು. ಮತ್ತೆ ಅದು 15 ದಿನದಿಂದ 20 ದಿನ ನಾವು ನೀರು ಕಟ್ಟಬಾರ್ದು ಅದಕ್ಕೆ. ಸ್ವಲ್ಪ ಪಕ್ಷಿಗಳ ಕಾಟ ಇರುತ್ತೆ, ಅವಾಗ ಪಕ್ಷಿಗಳನ್ನ ಓಡಿಸ್ಕೊಬೇಕು ಬೆಳಗ್ಗೆ ಸಾಯಂಕಾಲ. ಉತ್ತಮವಾದ ಇಳುವರಿನ ಅದರಲ್ಲಿ ಪಡಿಬಹುದು ಸರ್. ಕೆಲವರು ಬಹಳ ಕಷ್ಟ ಅಷ್ಟಕ್ಕಷ್ಟೇ ಅನ್ನೋ ತರ ಹೇಳೋದಿದೆ. ನೀವು ಹೇಳ್ದಂಗೆ ಪಕ್ಷಿಗಳ ಕಾಟ ಇರೋದ್ರಿಂದ ಹುಟ್ಟುವಾಗ್ಲೇ ಸಮಸ್ಯೆ ಆಗುತ್ತಂತ, ಆಮೇಲೆ ಅತಿ ಮಳೆ ಬಂತಂದ್ರೆ ಕೊಚ್ಕೊಂಡು ಹೋಗ್ಬಿಡುತ್ತಂತ ಮಾತಾಡೋರು ಇದಾರೆ, ನಿಮ್ಮಲ್ಲಿ ಆ ತರದ ಸಮಸ್ಯೆಗಳಿಲ್ವಾ? ಇಲ್ಲ ಸರ್, 3 ವರ್ಷದಿಂದ ಮಳೆನ ನೋಡ್ಕೊಂಡು ನಾನು ಅದನ್ನ ನಾಟಿ ಮಾಡಿದೀನಿ, ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಒಂದ್ 2-3 ದಿನ ಸಣ್ಣ ಸಣ್ಣ ಮಳೆ ಬಂದರೂ ಏನಾಗೋದಿಲ್ಲ, ಅದು ನೀರು ನಿಲ್ಬಾರ್ದು ಅಲ್ಲಿ ಗದ್ದೆಲಿ ಅಷ್ಟೇ. ಅದು ಬಿಟ್ರೆ ಬೇರೆ ಕಡೆಯಿಂದ ನೀರು ಬರಬಾರ್ದು, ನೀರು ಬಂದರೆ ಕೊಚ್ಚೋಗ್ಬಿಡುತ್ತೆ. ಅದು ಬಿಟ್ರೆ ಬೇರೆ ಸಮಸ್ಯೆ ಇಲ್ಲ ಸರ್. ಒಂದು 25 ಡೇಸ್ ಆದಮೇಲೆ ಸ್ಪ್ರೇ ಮಾಡಿದ್ರೆ ಅದಕ್ಕೆ ಭತ್ತ ಪೈರು ಹಾಗೆ ಇರುತ್ತೆ, ಮತ್ತೆ ಆ ಕಳೆ ಮಾತ್ರ ಸಾಯುತ್ತೆ ಸರ್. ಯಾವಾಗ ನೀವು ಬಿತ್ತನೆ ಮಾಡ್ಕೊಂತೀರಿ? ಅವತ್ತು ಡ್ರಮ್ ಸೀಟ್ ಮಾಡ್ತೀವಿ, ಅವತ್ತೇ ಆ ಡ್ರಮ್ ಸೀಟ್ಗೆ ಹಾಕೊಳ್ಳೋದು ಸರ್. ಏನು ಅಂದರೆ ಮಾಮೂಲಿ ನಾವು ಈ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅದೇ ರೀತಿ 24 ಅವರ್ಸು ನೀರಲ್ಲಿ ಇಡಬೇಕು, ಆಮೇಲೆ ತೆಗೆದು 24 ಅವರ್ಸು ಅದಕ್ಕೆ ಜರ್ಮಿನೇಷನ್ಗೆ ಪೌಡರ್ ಹಾಕಿ ಭಾರ ಇಟ್ಟು ಸ್ವಲ್ಪ ತಲೆ ಹೊಡಿಬೇಕಷ್ಟೇ ಅದು. ಯಾಕೆಂದರೆ ತುಂಬ ಜಾಸ್ತಿ ಉದ್ದ ಬಂದುಬಿಟ್ರೆ ಡ್ರಮ್ ಸೀಡಲ್ಲಿ ಬೀಳಲ್ಲ ಅದು. ಆಮೇಲೆ ಅಲ್ಲಿಂದ 2 ಅವರ್ಸ್ ಡ್ರೈ ಆಗಬೇಕು, ಅದು ಒಣಗಾಕಿ ಡ್ರೈ ಆದಮೇಲೆ ಡ್ರಮ್ ಸೀಡರ್ಗೆ ತುಂಬಿಸಿ ಡ್ರಮ್ ಸೀಡರಲ್ಲಿ ಗದ್ದೆಲಿ ಎಳೆದ್ರೆ ಕ್ಲೀನಾಗಿ ಉದುರಿ ಫುಲ್ಲು ಅಗಲವಾಗಿ ತಿಕ್ಕಾಗಿ ಬರ್ತದೆ ಸರ್. ಅದು ಮೊಳಕೆ ಬರ್ಸ್ಲಿಕ್ಕೆ ಎಂತದ್ದು ಕೊಡ್ತೀರಿ? ಮೊಳಕೆ ಬರ್ಸ್ಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಜರ್ಮಿನೇಷನ್ಗೆ ಪೌಡ್ರು ಡಾಕ್ಟರ್ ವೀರೇಂದ್ರ ಕುಮಾರ್ ಇದ್ದಾರೆ, ಅವ್ರು ಬರ್ಕೊಡ್ತಾರೆ ಸರ್. ಅವರು ಯಾವ್ದು ಅವೈಲೇಬಿಲಿಟಿ ಇದೆ ಅದು ಬರ್ಕೊಡ್ತಾರೆ, ಅದನ್ನು ತಂದು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ಸರ್. ಅಂದರೆ 24 ಗಂಟೆ ನೆನೆಸ್ತೀರಿ, ಆಮೇಲೆ ಪೌಡ್ರ್ ಹಾಕಿ ಮತ್ತೆ 24 ಗಂಟೆ ಇಡ್ತೀರಾ? ಹಾಂ ಸರ್, 24 ಗಂಟೆ ನೆನೆಸ್ತೀವಿ ಫಸ್ಟು, ಆಮೇಲೆ 24 ಗಂಟೆ ಪೌಡ್ರ್ ಹಾಕಿ ಇಡ್ತೀವಿ. ಅಲ್ಲಿಂದ ಸಣ್ಣದಾಗಿ ಒಂದು ಮೊಳಕೆ ಬಂದಿರುತ್ತೆ ಸರ್, ನೆಕ್ಸ್ಟ್ ಡೇ ಅದನ್ನು ನಾವು ಡ್ರಮ್ ಸೀಡರ್ಲಿ ಎಳಿತೀವಿ ಸರ್. ಅಂದ್ರೆ ಈಗ ಮೊಳಕೆ ಕಾಣಿಸ್ಕೊಂಡು ಬಳಿಕ ಒಣಗಿಸ್ಬೇಕಂತ ಹೇಳಿದ್ರಲ್ಲ, ನೆರಳಲ್ಲಿ ಒಣಗಿಸ್ತೀರಾ ಬಿಸಿಲಲ್ಲ? ಅದು ಏನು ತೊಂದರೆ ಇಲ್ಲ ಸರ್, ನೆರಳಲ್ಲಾದರೂ ಆಗುತ್ತೆ ಬಿಸಿಲಲ್ಲಾದರೂ ಆಗುತ್ತೆ. ಅದು ಏನಕ್ಕೆ ಒಣಗಿಸ್ಬೇಕು ಅಂತ ಹೇಳಿದ್ರೆ ಅದು ಶೀತ ಇದ್ರೆ ಉದುರಲ್ಲ. ಡ್ರಮ್ ಸೀಟ್ಗೆ ಹಾಕಿದಾಗ ಸಣ್ಣ ಸಣ್ಣ ಹೋಲ್ನಲ್ಲಿ ಅದು ಬೀಳಬೇಕು, ಅದು ಸ್ವಲ್ಪ ಡ್ರೈ ಆದಾಗ ಸರಾಗವಾಗಿ ಬೀಳುತ್ತೆ ಸರ್. ಅಂದರೆ ಒಂದು 4-6 ಗಂಟೆಗಳ ಕಾಲ ಹಾಗೆ ಒಂಥರ ಉದುರ ಆಗೋ ರೀತಿಯಲ್ಲಿ ನೋಡಿಕೊಂಡು ಆಮೇಲೆ ಡ್ರಮ್ ಸೀಡರ್ಗೆ ಹಾಕಿ ಬಳಕೆ ಮಾಡ್ಕೊಳ್ತೀರಿ. 1 ಎಕರೆಗೆ ಎಷ್ಟು ಬಿತ್ತನೆ ಬಳಕೆ ಮಾಡ್ಕೊಳ್ತೀರಿ? 1 ಎಕರೆಗೆ ಒಂದು 15 ಕೆಜಿ ಇದ್ರೆ ಸಾಕು ಸರ್, 15-17 ಕೆಜಿ ಒಳಗೆ ಆಗುತ್ತೆ ಸರ್. ಸಸಿ ನೆಡೋದ್ಕಿಂತ ಇದೇ ಪ್ರಯೋಜನ ಅಂತ ಹೇಳ್ತಾ ಇದೀರಾ? ಹಾಂ ಸರ್, ಇದು ತುಂಬ ಪ್ರಯೋಜನ ಆಗುತ್ತೆ. ಈ 1 ತಿಂಗಳಾದ್ಮೇಲೆ ಒಂದು 3-4 ಇಂಚ್ ಬಂದ ಮೇಲೆ ಭತ್ತ ವೀಡರ್ ಬರುತ್ತೆ ಸರ್, ಅದಕ್ಕೆ ಕೋನೋ ವೀಡರ್ ಅಂತ. ಆ ಕೋನೋ ವೀಡರ್ನ ನಾವು ಆ ಟ್ರ್ಯಾಕಲ್ಲೇ ರಬ್ ಮಾಡಿದ್ರೆ ಕಳೆ ಇರೋದೆಲ್ಲ ಸಾಯುತ್ತೆ, ಮತ್ತೆ ಬುಡ್ಗ ಇದ್ರದ್ದು ಬುಡ್ಗಳಿಗೆ ಆ ಮಣ್ಣು ಸ್ಪ್ರೆಡ್ ಆಗುತ್ತೆ, ತುಂಬ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಸರ್. ಎಷ್ಟು ಅಂತರ ಇಟ್ಕೊಂಡಂಗಾಗುತ್ತೆ ಸಾಲಿನಿಂದ ಸಾಲಿಗೆ ಡ್ರಮ್ ಸೀಡರ್ನಲ್ಲಿ? 8 ಇಂಚಸ್ಸು ಅಡ್ಡ ಬರುತ್ತೆ, ಉದ್ದ 4 ಇಂಚಸ್ ಬರುತ್ತೆ, ಅಡ್ಡ ಮಾತ್ರ 8 ಇಂಚಸ್ ಬರುತ್ತೆ ಸರ್. ಸೂಕ್ತ ಅಂತ ಹೇಳ್ತೀರಾ ಅಥವಾ ಇದರಲ್ಲಿ ಏನಾದರೂ ಮಾರ್ಪಾಡು ಬೇಕಂತ ಹೇಳ್ತೀರಾ? ಇಲ್ಲ, ಇದು ಸೂಕ್ತ ಇದೆ ಸರ್. ಇದು ಆಕ್ಚುಲಿ ಹಳೆ ಆಧಾರಿತ ಪ್ರದೇಶದಲ್ಲಿ ಸ್ವಲ್ಪ ನಾವು ನೋಡ್ಕೊಂಡು ಮಾಡಬೇಕು, ಬಟ್ ಬೇರೆ ಬಯಲುಸೀಮೆಗೆಲ್ಲ ಉತ್ತಮವಾದ ಪ್ರಯತ್ನ ಸರ್. ಇದು ಸ್ವಂತಾಗಿ ಖರೀದಿ ಮಾಡಿದ್ರೆ ಅಥವಾ ಹೇಗೆ ಇದನ್ನ ಡ್ರಮ್ ಸೀಡರ್? ಸ್ವಂತ ಡ್ರಮ್ ಸೀಡರ್ ಇದೆ ಸರ್, ಮತ್ತೆ ಕೋನೋವೀಡರ್ ಇದೆ ಸರ್, ಅದರಲ್ಲಿ ನಾವು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಡ್ರಮ್ ಸೀಡರ್ ಎಷ್ಟು ವರ್ಷ ಆಯ್ತು ತಗೊಂಡು, ಏನ್ ಬೆಲೆ ಆಯ್ತು? ನಾನು ತಗೊಂಡಾಗ 4,800 ರೂಪಾಯಿ ಸರ್. ಅದು ಅಲ್ಲಿ ಪುತ್ತರಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ ಗುಣಿಕಪದಲಿಕೆ ಅಂಡರ್ ನಬಾರ್ಡ್ ಅಂಡ್ KVK ಕ್ಯಾಂಪಸ್ ಅಲ್ಲಿ ಇದೆ, ಅಲ್ಲಿ ನಾನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಸರ್. ಇದು ಕೋನೋವೀಡರ್? ಕೋನೋವೀಡರ್ ಅಲ್ಲೇ ತಗೊಂಡಿದೆ ಸರ್. ಅದೆಷ್ಟಾಗಿತ್ತು? ಅದು 1,700 ರೂಪಾಯಿ ಆಗಿತ್ತು ಸರ್ ಒಂದಕ್ಕೆ. ಇವೆಲ್ಲ ಒಂದು ರೀತಿ ಸರಳ, ಆಮೇಲೆ ಇದಕ್ಕೇನು ಯಂತ್ರಗಳು ಬೇಕಾಗಿಲ್ಲ, ಏನಿಲ್ಲ. ಒಬ್ಬ ಮನುಷ್ಯ ಡ್ರಮ್ ಸೀಡರ್ನಲ್ಲಿ ಬಿತ್ತನೆ ಮಾಡಲಿಕ್ಕೆ ಒಂದಿನಕ್ಕೆ ಎಷ್ಟು ಪ್ರದೇಶವನ್ನು ಬಿತ್ತನೆ ಕೈಗೊಳ್ಬೋದು, ಎಷ್ಟು ಪ್ರದೇಶದಲ್ಲಿ ಬೀಜವನ್ನು ಬಿತ್ತಬಹುದು? ಈಗ ನಾನು 4 ಎಕರೆನ 3 ಜನರಲ್ ಮಾಡ್ತಾ ಇದ್ದೀನಿ ಸರ್. ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿದ್ರೆ 3:30-4 ಗಂಟೆಗೆ 4 ಎಕರೆ ಮುಗಿಸ್ತಾ ಇದ್ದಾರೆ ಸರ್. ಅಂದ್ರೆ 3 ಡ್ರಮ್ ಸೀಡರ್ ಇಟ್ಕೊಂಡಿದ್ರೆ ಒಂದೇನ? ಒಂದೇ ಡ್ರಮ್ ಸೀಡರ್ಲಿ 3 ಜನ ಕೆಲಸ ಮಾಡ್ತಾರೆ ಸರ್. ಯಾಕೆಂದ್ರೆ ಒಬ್ಬ ಹೇಳ್ಕೊಂಡು ಬರ್ತಾನೆ, ಅಲ್ಲಿಂದ ಪುನಃ ತಿರುಗಿಸಿ ಅದನ್ನ ಹಾಕಿ ಒಬ್ಬೊಬ್ಬ ಚೇಂಜ್ ಮಾಡ್ಕೊಂತಾ ಇರ್ತಾರೆ, ಬದಲು ನಡಿಬೇಕಲ್ಲ ಸರ್, ಹಂಗಾಗಿ ಅವರವರಲ್ಲೇ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ ಸರ್. ಅಂದ್ರೆ 3/4 ದಿನದಲ್ಲೇ 4 ಎಕರೆ ಬಿತ್ತನೆ ಆದಂಗೆ ಆಗ್ಬಿಡುತ್ತಲ್ವಾ? ಆಗ್ಬಿಡುತ್ತೆ ಸರ್, 3/4 ದಿನದಲ್ಲೇ ನಾಟಿ ಆಗ್ಬಿಡುತ್ತೆ ಸರ್. ಅದೇ ಸಸಿ ನೆಡೋದಾದ್ರೆ 4 ಎಕರೆಗೆ ಎಷ್ಟು ಜನ ಬೇಕು, ಎಷ್ಟು ದಿನ ಬೇಕು ಅಲ್ವಾ? ಅದು ತುಂಬಾ ಪ್ರಯಾಸದಾಯಕ ಸರ್. ಇವತ್ತಿನ ಕಾಲದಲ್ಲಿ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಅದು ಭಾರಿ ಕಷ್ಟ ಆಗ್ತದೆ. ಯಾಕೆಂದರೆ ನಾವು ಸಸಿ ಆದಮೇಲೆ 1-5 ದಿನ ತನಕ ವೆಯ್ಟ್ ಮಾಡಬೇಕು, ಅದಾದಮೇಲೆ ಪೈರು ಕೀಳಬೇಕು, ಅದಾದಮೇಲೆ ನಾಟಿ ಮಾಡಬೇಕು. ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಪೈರಿಗೆ ಜನ ಸೂಕ್ತ ಟೈಮಲ್ಲಿ ಸಿಗಬೇಕು, ಅದು ಕಷ್ಟ ಆಗ್ತದೆ. ನಾಟಿಗೂ ಪುನಃ ಜನ ಬೇಕು, ಇದೆಲ್ಲ ಒಂದೇ ಸರಿ ಕೆಲಸ ಆಗ್ಬಿಡುತ್ತೆ ಸರ್. ಅನುಕೂಲನೇ, ಖರ್ಚುನೂ ಕಡಿಮೆ ಆಗುತ್ತೆ, ಆಮೇಲೆ ಸಾಲಾಗಿ ಬಿತ್ತನೆ ಮಾಡೋದ್ರಿಂದ ಕಟಾವಿಗೂ ಪ್ರಯೋಜನ ಅಂತ ಅನ್ಕೋಬೋದಲ್ವಾ? ಕಟಾವಿಗೂ ಪ್ರಯೋಜನ ಸರ್. ಇವಾಗ ಈ ವರ್ಷ ನಾನು ಮ್ಯಾನ್ಯುಯಲಿ ಕಟಾವು ಮಾಡಿದೆ, 2 ವರ್ಷ ಮಾತ್ರ ಮಿಷಿನಲ್ಲೇ ಕಟ್ ಮಾಡಿಸ್ದೆ, ಬಿಕಾಸ್ ಲೇಬರ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮಿಷಿನಲ್ಲೇ ಮಾಡಿಸ್ದೆ. ಈ ವರ್ಷ ಸ್ವಲ್ಪ ಲೇಬರ್ ವ್ಯವಸ್ಥೆ ಆಗಿರೋದ್ರಿಂದ ಕಟಾವು ಮಾಡಿಸ್ದೆ ಸರ್. ಯಂತ್ರವನ್ನು ಉಪಯೋಗಿಸ್ಕೊಂಡು ಕಟಾವು ಮಾಡಲಿಕ್ಕೂ ಡ್ರಮ್ ಸೀಡರ್ ಬಿತ್ತನೆ ಪ್ರಯೋಜನ ಅಂತ ಹೇಳ್ತೀರಾ? ಯಂತ್ರದ್ದು ಅಂದರೆ ಖರ್ಚು ಎಲ್ಲ ಒಂದೇ ಆಗುತ್ತೆ ಸರ್. ಯಂತ್ರದಲ್ಲಿ ನಾವು ಕಟಾವು ಮಾಡಿಸಿದ್ರು, ಅದಾದಮೇಲೆ ಅದನ್ನು ಹುಲ್ಲನ್ನ ನಾವು ಮಿಷಿನಲ್ಲೇ ಕಟ್ಟಬೇಕು, ಅದೆರಡಕ್ಕೂ ಖರ್ಚು ಲೆಕ್ಕ ಹಾಕಿದ್ರೆ ಮ್ಯಾನ್ಯುಯಲಿ ನಾವು ಏನು ಕಟಾವು ಮಾಡಿದ್ರು ಎರಡು ಖರ್ಚು ಸೇಮ್ ಬರ್ತದೆ. ಆದರೆ ಯಂತ್ರದಲ್ಲಿ ಮಾಡಿದ್ರೆ ನಮಗೆ ಹುಲ್ಲು ಮಾರಾಟದಿಂದ ಬರೋಂಥ ದುಡ್ಡು ಕಮ್ಮಿ ಆಗುತ್ತೆ, ಇದರಲ್ಲಿ ಹುಲ್ಲು ಮಾರಾಟದಿಂದ ದುಡ್ಡು ಜಾಸ್ತಿ ಸಿಗುತ್ತೆ ಸರ್. ಒಟ್ಟಾರೆ ಕೃಷಿ ಬಗ್ಗೆ ನೀವು ಪದವಿ ಮಾಡಿಕೊಂಡು ಬಳಿಕ ತೊಡಗಿಸ್ಕೊಂಡಿದ್ದೀರಲ್ಲ, ಏನಂತ ಹೇಳ್ತೀರಿ? ಕೃಷಿಯಲ್ಲಿ ನನಗೆ ಸಂತೋಷ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಕೆಲಸ ಮಾಡಿದ್ರೆ ಒಬ್ಬರು ಕೈ ಕೆಳಗೆ ಕೆಲಸ ಮಾಡಬೇಕು, ಇಲ್ಲಿ ನಾವೇ ಓನರ್ಗಳು, ನಾವೆಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದೀವಿ, ಅದರಿಂದ ನನಗೆ ಇದರಲ್ಲಿ ಸಂತೋಷ ಇದೆ ಸರ್. ಕಾಫಿಯಲ್ಲಿ ಪಲ್ಪ್ ಮಾಡಲಿಕ್ಕೆ ಪಲ್ಪರ್ ಇಟ್ಕೊಂಡಿದ್ರೆ ಅಥವಾ ಉಂಡೆ ಕಾಫಿನೇ ಮಾಡಿ ಮಾರಾಟ ಮಾಡ್ತೀರಾ, ಹೇಗೆ? ಇಲ್ಲ ಸರ್, ಚೆರಿನೇ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಪಲ್ಪರು ತುಂಬ ಹಿಂದೆಯಿಂದನೂ ಪಲ್ಪರ್ ಇನ್ನು ನಮ್ಮ ಅಜ್ಜನ ಕಾಲದಿಂದನೂ ಇರಲಿಲ್ಲ, ಸೊ ಹಂಗಾಗಿ ನಾವು ಅದು ಅಳವಡಿಸಲಿಕ್ಕೆ ಏನು ಹೋಗಲಿಲ್ಲ. ಏನಿದೆ ಈಗ ಚೆರಿ ನಾವು ಹಂಗೆ ಬೆಳೆದು ಡ್ರೈವ್ ಮಾಡಿ ಹಂಗೆ ಕೊಡ್ತಾ ಇದ್ದೀವಿ ಸರ್. ಏನೇನು ಯಂತ್ರೋಪಕರಣಗಳನ್ನು ನಿಮ್ಮಲ್ಲಿ ಇಟ್ಕೊಂಡಿದ್ರಿ ಕೃಷಿ ಉದ್ದೇಶಕ್ಕೆ? ಕೃಷಿ ಉದ್ದೇಶಕ್ಕೆ ನಮಗೆ ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ ಸರ್, ಮತ್ತು ಕಾಫಿ ಕ್ಲೀನ್ ಮಾಡೋಕ್ಕೆ ಕಾಫಿ ಕ್ಲೀನಿಂಗ್ ಮಿಷಿನ್ ಇದೆ, ಅದು ನಮಗೆ ಚೆರಿಗೆ ತುಂಬ ಹೆಲ್ಪ್ ಆಗುತ್ತೆ, ಭಾರಿ ಫಾಸ್ಟಾಗಿ 1 ಗಂಟೆಗೆ 60 ಬ್ಯಾಗು ಕ್ಲೀನ್ ಆಗುತ್ತೆ. ಮತ್ತು ಇರಿಗೇಷನ್ಗೆಲ್ಲ ಡೀಸೆಲ್ ಮೋಟ್ರು ಕರೆಂಟ್ ಮೋಟ್ರು ಇಟ್ಕೊಂಡಿದ್ದೀವಿ ಸರ್. ಕಾಫಿ ಕ್ಲೀನ್ ಮಾಡೋ ಮಿಷಿನ್ನು ಕಾಳುಮೆಣಸಿಗೂ ಅನ್ವಯ ಆಗುತ್ತಾ? ಹಾಂ ಸರ್, ಅದರಲ್ಲಿ ಕಾಳುಮೆಣಸು ಕ್ಲೀನ್ ಮಾಡ್ಬೋದು ಸರ್, ಮತ್ತು ಕಾಳುಮೆಣಸು ಬಿಡಿಸೋದು ಬೇರೆ ಮಿಷಿನ್ ಇದೆ, ಇದು ಕ್ಲೀನ್ ಮಾಡೋಕ್ಕೂ ಇದರಲ್ಲಿ, ಅದು ಎರಡೂ ಒಂದೇ ಮಿಷಿನಲ್ಲಿ ಮಾಡ್ಬೋದು ಸರ್. ಜಾಲ್ರಿ ಮಾತ್ರ ಬೇರೆ ಹಾಕಬೇಕು. ಮಡಿಕೇರಿಲಿ ನಮ್ಮ ಪ್ರಿಸಿಷನ್ ಅಂತೇಳಿ ಒಂದು ಕಂಪ್ನಿ ಇದೆ, ಆಡಮೆನ್ಸನ್ಸ್ ಅವ್ರದ್ದು, ಅದರಲ್ಲಿ ತೊಗೊಂಡಿದ್ದೆ ಸರ್. 1-8 ವರ್ಷ ಆಯಿತು ನಾನು ತಗೊಂಡು, ಅದು ತುಂಬ ಉಪಯುಕ್ತ ಆಗಿದೆ ಸರ್. ಟ್ರ್ಯಾಕ್ಟ್ರು ಟಿಲ್ಲರು ಈ ಥರ? ಟ್ರ್ಯಾಕ್ಟ್ರ್ ಇದೆ ಸರ್, ಟಿಲ್ಲರ್ ಇದೆ ಸರ್, ಅದು ಗದ್ದೆಗೆ ನಾವು ಉಪಯೋಗಿಸ್ತೀವಿ ಸರ್. ಟ್ರ್ಯಾಕ್ಟ್ರ್ ಉಡಿಗೆ ಉಪಯೋಗಿಸ್ತೀವಿ, ಬದಿಗೆ ಕೆಸರಿಗೆಲ್ಲ ಟಿಲ್ಲರ್ ಉಪಯೋಗಿಸ್ತೀವಿ ಸರ್. 10 ವರ್ಷಗಳಿಂದ ನೋಡೋದಾದರೆ, ಹತ್ತತ್ರ ನೀವು 20 ವರ್ಷಕ್ಕಿಂತ ಹೆಚ್ಚು ಕಾಲ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ರೆ, ವರ್ಷ ವರ್ಷಕ್ಕೂ ಒಂದು ಉತ್ತಮ ಸ್ಥಿತಿಯಲ್ಲಿ ಸಾಕ್ತಾ ಇದ್ದೀನಿ, ಬೆಳೀತಾ ಇದ್ದೀನಿ ಅಂತ ತುಂಬ ಹೊರೆ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಹಾಂ ಸರ್, ಡೆಫಿನೆಟ್ಲಿ. ನಾನು ಬಂದು ಸೇರಿದು 5-6 ವರ್ಷ ಕಳೆದು ಸ್ವಲ್ಪ ಒಂದು ಏರಿಳಿತ ಇತ್ತು, ತುಂಬ ರೇಟ್ ಕಮ್ಮಿ ಆದಾಗ ಕಾಫಿಗೆ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಇತ್ತು. ಅದಾದ ಮೇಲೆ ನಮಗೆ 2005 ಅವಾಗ ಕಾಫಿ ರೇಟ್ ಸ್ವಲ್ಪ ಜಾಸ್ತಿ ಆಯ್ತಾ ಬಂತು, ಅಲ್ಲಿಂದ ಉತ್ತಮ ಬೆಳವಣಿಗೆ ಇದೆ ಸರ್. ಸಂತೋಷ ಆಯಿತು ಸಂದೀಪ್ ಅವರೇ. BCOM LLB ಮುಗಿಸ್ಕೊಂಡು ಕೃಷಿಗೆ ಬಂದು ಅರ್ಥಪೂರ್ಣವಾಗಿ ತಾವು ತೊಡಗಿಸಿಕೊಂಡಿದ್ದೀರಿ ಅಂತ ಅಂದ್ಕೊಂಡು ನಿಮ್ಮ ಮಾತುಗಳಿಂದ ವ್ಯಕ್ತವಾಯಿತು. ಒಳ್ಳೇದಾಗಲಿ, ಅನುಭವಗಳನ್ನು ಹಂಚಿಕೊಂಡ್ರಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸುತ್ತಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಕೇಳಿಗರೆ, ಪೊನ್ನಂಪೇಟೆ ತಾಲೂಕು ಶ್ರೀಮಂಗಲ ಗ್ರಾಮದ ಕೆಎನ್ ಸಂದೀಪ್ ಅವರ ಕಾಫಿ, ಕಾಳುಮೆಣಸು, ಭತ್ತ, ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 9945150542. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ: 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,400 ರೂಪಾಯಿಂದ 15,500 ರೂಪಾಯಿ, ಅರೇಬಿಕಾ ಚೆರಿ 7,700 ರೂಪಾಯಿಂದ 8,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,900 ರೂಪಾಯಿಂದ 11,000, ರೋಬಸ್ಟಾ ಚೆರಿ 5,100 ರೂಪಾಯಿಂದ 5,200 ರೂಪಾಯಿ, ಕಾಳುಮೆಣಸು 1 ಕ್ವಿಂಟಲ್ಗೆ 47,500 ರೂಪಾಯಿಂದ 49,000 ರೂಪಾಯಿಗಳು. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಇಂದು ಚಾಲನೆ ನೀಡಿದರು. ಮಡಿಕೇರಿ ಪೇಟೆನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಬಾಕ್ಸಿಂಗ್ ಒಳಾಂಗಣ ಕ್ರೀಡಾಂಗಣದಲ್ಲಿ 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಆಲ್ಬೆಂಡಿಸಲ್ ಮಾತ್ರೆ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿ, ಮಕ್ಕ ಶುಚಿತ್ವಕ್ಕೆ ಜಾಸ್ತಿ ಒತ್ತು ನೀಡೋಕ್ಕೂ, ಆಟ ಆಡದ ಮೇಲೆ ಸಾಬೂನಿಂದ ಕೈ ತೊಳೆಯೋಕ್ಕೂ, ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ತಡೆಯೋಕ್ಕೂ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ನೀಡೋಕ್ಕೂ ಹೇಳಿದರು. ಜಂಟಿ ಮುಖ್ಯ ಚುನಾವಣಾಧಿಕಾರಿ ಅವರ ಆದೇಶನಂಗೆ ಕೊಡಗು ಜಿಲ್ಲೆನ ಪ್ಲಾಂಟೇಷನ್ ಎಸ್ಟೇಟ್ಗಳಲ್ಲಿ ವಾಸ ಇರುವ ಕಾರ್ಮಿಕರು ಮತದಾರರ ಪಟ್ಟಿಲಿ ನೋಂದಾವಣಿಯಾಗಿರುವ ಬಗ್ಗೆ ಪರಿಶೀಲನೆ ಮಾಡಿಕೆ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ರಚನೆಗಳನ್ನು ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಉಂಟು. ಯಾವುದೇ ಅಕ್ರಮ ವಲಸಿಗರನ್ನು, ಹಾಗೆ ಇಲ್ಲಿನ ನಿವಾಸಿಗಳ ಅಲ್ಲದವರನ್ನ ಮತದಾರರ ಪಟ್ಟಿಗೆ ಸೇರಿಸಿಕೆ ಅವಕಾಶ ಇಲ್ಲ ಅಂತೇಳಿ ಮತದಾರರ ನೋಂದಣಿ ಅಧಿಕಾರಿಯು ತಿಳಿಸಿದರು. ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ಮಾರ್ಗಲಿ ರಿಪೇರಿ ಕೆಲಸ ಇರದಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅವರ ಕೋರಿಕೆ ನಂಗೆ 15 ಹೊತ್ತಾರೆ 9:30 ಗಂಟೆಯಿಂದ ಐದೂವರೆ ಗಂಟೆವರೆಗೆ ಪೊನ್ನಂಪೇಟೆ, ವಿರಾಜಪೇಟೆ, ಶ್ರೀಮಂಗಲ, ಸಿದ್ದಾಪುರ, ಮೂರ್ನಾಡು ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಸರಬರಾಜು ಇರುತ್ತಲೆ. ಆದ್ದರಿಂದ ಪೊನ್ನಂಪೇಟೆ, ಗೋಣಿಕೊಪ್ಪಲು, ನಲ್ಲೂರು, ಹುದಿಕೇರಿ, ತಿತಿಮತಿ, ಹಾತೂರು, ಪಾಲಿಬೆಟ್ಟ, ಶ್ರೀಮಂಗಲ, ಬಾಳೆಲೆ, ಕಾನೂರು, ಬಿರುನಾಣಿ, ಕುಟ್ಟ, ಬಿಷಟ್ಟಿಗೆರಿ, ಪೇತ್ರಿ, ಕಡಗಮರೂರು, ಕಾಕೋಟು ಪರಂಬು, ಅಮ್ಮತ್ತಿ, ಸಿದ್ದಾಪುರ, ಮಾಲ್ದಾರೆ, ಮೂರ್ನಾಡು, ಮರುಗೋಡು, ನಾಪಕುಲು, ಕಕ್ಕಬೆ, ಅರೆಕಾಡು, ಅಯ್ಯಂಗಿರಿ ಸುತ್ತಮುತ್ತಲ ವ್ಯಾಪ್ತಿಲಿ ಕರೆಂಟ್ ಇರ್ತುಲೆ. ಸಾರ್ವಜನಿಕರು ಸಹಕರಿಸಿಕೊತಳೆ. ಸಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಅಕ್ರಮ ಕಳ್ಳು ತಯಾರಿಕೆ, ಸಾಗಾಟ ಮಾಡಿದು, ಶೇಖರಿಸಿಡ್ದು ಮತ್ತೆ ಮಾರಾಟ ಮಾಡಿದು ಕಂಡುಬಂದರೆ ಜಿಲ್ಲಾ ಕಂಟ್ರೋಲ್ ರೂಂ 08-222-229-110 ಕರೆ ಮಾಡಿ ಸಾರ್ವಜನಿಕರು ದೂರು ನೀಡಕ್ಕೆ. ಶಾಲಾ ಶಿಕ್ಷಣ, ಸಾಕ್ಷರತಾ, ಸಕಾಲ ಮತ್ತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು 15 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅವು ಜಿಲ್ಲಾಧಿಕಾರಿ ಮತ್ತು ಉನ್ನತ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸುವ ತಿಳಿ ಆಪ್ತ ಕಾರ್ಯದರ್ಶಿಯು ತಿಳಿಸಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ 17 ಹೊತ್ತಾರೆ 10:30 ಮಧ್ಯಾಹ್ನ 2 ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಉದ್ಯೋಗ ಮೇಳ ನಡೆದಿದೆ. ಕಲ್ಯಾಣಿ ಮೋಟಾರ್ಸ್, ಮಡಿಕೇರಿ, ಸ್ಮಾರ್ಟ್ ಬಜಾರ್ ಸೇರಿದಂತೆ ಇನ್ನಿತರ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಈ ಮೇಳ ನಡೆದಿದೆ. ಆಸಕ್ತಿ ಇರುವ ಅಭ್ಯರ್ಥಿಗ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಕ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರನ್ನು ಸಂಪರ್ಕಿಸಕ. ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ 16 ಮಧ್ಯಾಹ್ನ 2 ಮೇಲೆ ಸ್ವಚ್ಛತಾ ಕೆಲಸ ಇರುದ್ರಿಂದ ಸಾರ್ವಜನಿಕ ಭಕ್ತಾದಿಗಳಿಗೆ ಪ್ರವೇಶ ಇರುದಿಲ್ಲ ತಿಳಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯು ತಿಳಿಸಳು. ವಿರಾಜಪೇಟೆನ ಕೊಡಗು ದಂತ ವೈದ್ಯಕೀಯ ಸಂಸ್ಥೆಯಲ್ಲಿ ಪುಕ್ಕಟ್ಟೆ ಹಲ್ಲು ಚಿಕಿತ್ಸಾ ಶಿಬಿರ 15 ಹೊತ್ತಾರೆ 10:00 ಹಿರಿಯ ವಕೀಲ ಹಂಗೆ ಎಕೆ ಸುಬ್ಬಯ್ಯ ಪೊನ್ನಪ್ಪ ದತ್ತಿನಿಧಿ ವ್ಯವಸ್ಥಾಪಕ ಎಎಸ್ ಪೊನ್ನಪ್ಪ ಅವರ ನಾಯಕತ್ವದಲ್ಲಿ ನಡೆದಿದೆ. ಹಲ್ಲು ತಪಾಸಣೆ, ಬಾಯಿ ಕ್ಯಾನ್ಸರ್ ತಪಾಸಣೆ, ಹಲ್ಲು ಸಂಬಂಧಪಟ್ಟಂಗೆ ಇನ್ನಿತರ ತಪಾಸಣೆ ನಡೆಸಲಾಗಿದೆ. ಉತ್ತರಾಖಂಡದ ಮಸೂರ್ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಕಡೆಯಿಂದ ಆಯೋಜಿಸಿದ 2022 ಬ್ಯಾಚ್ ಐಎಎಸ್ ಶಿಬಿರಾರ್ಥಿಗಳಿಗೆ ನಲ್ಲೂರ್ ಗ್ರಾಮದ ಪ್ರಗತಿಪರ ಕೃಷಿಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೋಮಿಯಂಗಡ ಗಣೇಶ್ ತಿಮ್ಮಯ್ಯ ಅವರು ಸಮಗ್ರ ಕೃಷಿ ಬಗ್ಗೆ ತರಬೇತಿ ನೀಡಿದರು. ಕೃಷಿ ಉಳಿಯಕ್ಕೆ ಹೈನುಗಾರಿಕೆ ಮತ್ತು ಜೇನು ಕೃಷಿ ಮುಖ್ಯ. ಕಾಫಿ ಬೆಳೆ ಮತ್ತು ಏಲಕ್ಕಿ ಬೆಳೆಗಳಿಗೆ ಹೂ ಫಸಲು ಪಡೆಯಕ್ಕೆ ಜೇನುನೊಣಗಳ ಪರಾಗಸ್ಪರ್ಶ ಮುಖ್ಯ. ಜೇನು ಸಾಕಾಣಿಕೆಗೆ ಒತ್ತು ನೀಡಕ್ಕೂ ಮಣ್ಣಿನ ರಕ್ಷಣೆ, ಅರಣ್ಯ, ಕೃಷಿ, ಬಿದಿರು, ತರಕಾರಿ, ಹಣ್ಣು, ಕಾಡು ಮರಗಳ ಸಂರಕ್ಷಣೆಗೆ ಒತ್ತು ನೀಡಿಕೆ ಸಲಹೆ ನೀಡಿದವು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಿತು. ಇದರಲ್ಲಿ ಬಿಜಿ ಅನಂತಶೇನ, ಮಹೇಶ್ ನಾಚಯ್ಯ ಹಾಗೆ ನಾಗೇಶ್ ಪಾಣತಲೆಯು ಬಸವರಾಜ ಬೊಮ್ಮಾಯಿ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದವು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಪ್ರಸಾರವಾಯಿತು. ಈಗ ಕೆಲವು ಜಾಹೀರಾತುಗಳು. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.

ಮತ್ತೆ ಅಂದು ಪೋಲಕ ಒಂಬತ್ತರೆ ಗಂಟೆ ಅಂಜ ಒಪ್ಪತ್ತು ಅಂಜರೆ ಗಂಟೆ ಗತ್ನೆ ಕರೆಂಟ್ ಇಪ್ಪುಲೆ ಆನಗುಂಡಿ ಪೊನ್ನಂಪೇಟೆ ಗೋಣಿಕೊಪ್ಪ ನಲ್ಲೂರು ಹುದಿಕೇರಿ ತಿತಿಮತಿ ಆತೂರು ಪಾಲಿಬೆಟ್ಟ ಶ್ರೀಮಂಗಲ ಬಾಳೆಲೆ ಕಾನೂರು ಬಿರುನಾಣಿ ಕುಟ್ಟ ವಿರಾಜಪೇಟೆ ಬೀಚಟ್ಟಿಗೇರಿ ಬೇತ್ರಿ ಕಡಂಗಮರೂರು ಕಾಕೋಡ್ಪುರಂಬು ಅಮ್ಮತ್ತಿ ಸಿದ್ದಾಪುರ ಮಾಲ್ದಾರೆ ಮೂರ್ನಾಡು ಮರಗೋಡು ನಾಪೋಕ್ಲು ಕಕ್ಕಬೆ ಅರೆಕಾಡು ಅಯ್ಯಂಗೇರಿ ಪಿಂಜ ಸುತ್ತಮುತ್ತ ಕರೆಂಟ್ ಇಪ್ಪುಲೆ ಸಾರ್ವಜನಿಕಂಗ ಸಹಕಾರ ತರೋಂಡೊಂದು ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾಬಾಯಿ ಕಟ್ಟಣಿತು. ಶ್ರೀ ತಲಕಾವೇರಿ ದೇವಸ್ಥಾನದ ಇದೇ 16 ಮಧ್ಯಾಹ್ನ ದಂಡು ಗಂಟೆರ ಮೇಲೆ ಸ್ವಚ್ಛತಾ ಕಾರ್ಯ ಉಳ್ಳಾನುಂಡು ದೇವಸ್ಥಾನಕ್ಕೆ ಪ್ರವೇಶ ಇಪ್ಪುಲೆ ಆನಗೊಂಡು ಸಾರ್ವಜನಿಕ ಭಕ್ತಾದಿಯ ಸಹಕಾರ ತರೋಂಡೊಂದು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ದೊರೆ MS ಕಟ್ಟಣಿತು. ವಿರಾಜಪೇಟೆ ಕೊಡಗು ದಂತ ವೈದ್ಯಕೀಯ ಸಂಸ್ಥೆಯಲ್ಲಿ ಬಣ್ಣೆ ಪಲ್ಲು ಚಿಕಿತ್ಸಾ ಶಿಬಿರ ಇದೇ 15 ಆಯೋಜನೆ ಮಾಡಿತು. ಪೆರಿಯ ವಕೀಲ ಪಿಂಜ AK ಸುಬ್ಬಯ್ಯ ಪೊನ್ನಮ್ಮ ಟ್ರಸ್ಟ್ರ ವ್ಯವಸ್ಥಾಪಕ AS ಪೊನ್ನಣ್ಣ ಇಂಗಡ ನೇತೃತ್ವದ ಪೊಲಕ 10:30 ಪಲ್ಲು ತಪಾಸಣೆ ಬಾಯ್ ಕ್ಯಾನ್ಸರ್ ತಪಾಸಣೆ ಫಿಲ್ಲಿಂಗ್ ಕ್ಲೀನಿಂಗ್ ಪಿಂಜ ಬೋರೆ ಬೋರೆ ತಪಾಸಣೆ ನಡಪ. 23 ಕಾಲತ್ರ ಕೊಡವ ಒಕ್ಕಡೊಕ್ಕಡ ನಡುವೆ ನಡಪ ಹಾಕಿ ಕಳಿನಮೆ ಈ ಕುರಿ ಅಪಸೆಟ್ರೋಂಡ್